ಹೇಳಿ ಬಾನುಲಿ ಸರಣಿ ಹೈನು ಹೈನು ಹೊನ್ನು ಹೊನ್ನು. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಜಾನುವಾರುಗಳಲ್ಲಿ ಕಡಿಮೆ ಎಸ್ಎನ್ಎಫ್ ಸಮಸ್ಯೆ ಮತ್ತು ಪರಿಹಾರ. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಾಕಾಣಿಕಾ ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಪಿ ಚೇತನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರತಕ್ಕಂತಹ ವಿಷಯ ಜಾನುವಾರುಗಳಲ್ಲಿ ಕಡಿಮೆ ಎಸ್ಎನ್ಎಫ್ ಸಮಸ್ಯೆ ಮತ್ತು ಪರಿಹಾರ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಯಾರು ಡೈರಿಗೆ ಹಾಲನ್ನ ಹಾಕ್ತಾರೋ ಅವ್ರಿಗೆಲ್ರಿಗೂ ಕೂಡ ಈ ತರದ ಒಂದು ಸಮಸ್ಯೆ ಆಗಾಗ್ಗೆ ಕಾಡ್ತಾ ಇರುತ್ತೆ. ಅನೇಕ ಸಾರಿ ನಮ್ಮ ವೈದ್ಯರು ಮತ್ತೆ ವಿಜ್ಞಾನಿಗಳು ಹೇಳುವ ಹಾಗೆ ಹಾಲಿನಲ್ಲಿ ಏನಾದರೂ ಕಲಬೆರಕೆ ಆಗಿತ್ತು ಅಂತ ಅಂದಾಗ ಈ ಎಸ್ಎನ್ಎಫ್ ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಆದರೆ ಯಾವ ಕಲಬೆರಕೆಯನ್ನು ಮಾಡದ ರೈತರು ಕೂಡ ಈ ತರದ ಒಂದು ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ತನ್ನದೇ ಆದಂತಹ ವೈಜ್ಞಾನಿಕವಾದಂತಹ ಕಾರಣಗಳು ಇದ್ದಾವೆ. ಹಾಲಿನಲ್ಲಿ ಯಾಕೆ ಜಿಡ್ಡಿನ ಅಂಶ ಕಡಿಮೆ ಆಗುತ್ತೆ, ಹೇಗೆ ಆಗುತ್ತೆ, ಇದನ್ನ ಸರಿಪಡಿಸತಕ್ಕಂಥದ್ದು ಹೇಗೆ, ಹಾಲಿನಲ್ಲಿ ಜಿಡ್ಡಿನ ಅಂಶ ಕಡಿಮೆಯಾಗದ ಹಾಗೆ ನಾವು ಹೈನುಗಾರಿಕೆಯನ್ನ ಮಾಡುವುದು ಹೇಗೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಾಕಾಣಿಕಾ ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಪಿ ಚೇತನ್ ಅವರು ನಮ್ಮೊಂದಿಗೆ ಇದ್ದಾರೆ. ಚೇತನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಸ್ಎನ್ಎಫ್ ಸಮಸ್ಯೆ ಅನ್ನುವಂಥದ್ದು ಈಗಾಗಲೇ ಹೇಳಿದಾಗೆ ಅನೇಕ ರೈತರಿಗೆ ಇದೊಂದು ಸಮಸ್ಯೆಯಾಗಿ ಕಾಡ್ತಾ ಇದೆ. ಏನು ಈ ಸಮಸ್ಯೆ, ಯಾಕೆ ಈ ತರಹದ ಸಮಸ್ಯೆ ನಮ್ಮ ಜಾನುವಾರುಗಳಲ್ಲಿ ಅಥವಾ ನಾವು ಉತ್ಪಾದನೆ ಮಾಡತಕ್ಕಂಥ ಹಾಲಿನಲ್ಲಿ ಕಾಣಿಸಿಕೊಳ್ಳುತ್ತೆ? ರೈತರ ಭಾಷೆಯಲ್ಲಿ ಹೇಳಬೇಕಂದ್ರೆ ಇದನ್ನ ಡಿಗ್ರಿ ಬರಲ್ಲ ಅಂತ ಅವರು ಸಹಜವಾಗಿ ಕರೀತಾರೆ. ಇದು ಎಲ್ಲಾ ರೈತರು ಅನುಭವಿಸಿರುವಂತ ಒಂದು ತೊಂದರೆನೆ. ಈ ತೊಂದರೆ ಬಗ್ಗೆ ನಾವು ಮೊದಲು ತಿಳ್ಕೊಳ್ಬೇಕು, ಈ ಸಮಸ್ಯೆ ಏನು, ಇದನ್ನ ಪರಿಹಾರ ಹೇಗೆ, ನಿವಾರಣೆ ಹೇಗೆ ಅಂದ್ರೆ ಮೊದಲು ಹಾಲಿನಲ್ಲಿ ಇರುವಂತಹ ಪೋಷಕಾಂಶಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಏನಪ್ಪಾ ಹಾಲಿನಲ್ಲಿ ಏನಿರುತ್ತೆ ಅಂದ್ರೆ, ಶೇಕಡಾವಾರು ನಾವು ತಗೊಂಡಾಗ ಶೇಕಡ 87 ಭಾಗ ನೀರಿರುತ್ತೆ, 13 ಭಾಗ ಘನಾಂಶ ಇರುತ್ತೆ. ಈ ಘನಾಂಶದಲ್ಲಿ ಕೊಬ್ಬು ಇರುತ್ತೆ, ಎಸ್ಎನ್ಎಫ್ ಇರುತ್ತೆ. ಎಸ್ಎನ್ಎಫ್ ಅಂತಂದ್ರೆ ಜಿಡ್ಡೆ ತರ ಘನ ಪದಾರ್ಥ ಅಂತ ಹೇಳಿ. ಇದರಲ್ಲಿ ಏನೇನೆಲ್ಲ ಇರುತ್ತೆಪ್ಪ ಅಂತಂದ್ರೆ, ಲ್ಯಾಕ್ಟೋಸ್ ಹಾಲಿನ ಸಕ್ಕರೆ ಅಂತ ಕರಿತೇವೆ, ಪ್ರೋಟೀನ್ ಸಸಾರಜನಕ ಇರುತ್ತೆ, ಆಶ್ ಅಥವಾ ಖನಿಜಾಂಶಗಳಿರುತ್ತೆ, ಮತ್ತೆ ಇತರ ಜೀವಸತ್ವಗಳು ಇರುತ್ತೆ. ಇದಿಷ್ಟು ಇದ್ದಾಗ ಅದು ಹಾಲಿನ ಗುಣಮಟ್ಟವನ್ನ ತಿಳಿಸುತ್ತೆ. ಇದನ್ನು ರೈತರ ಭಾಷೆಯಲ್ಲಿ ಹೇಳಬೇಕಂದ್ರೆ ಹಾಲು ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ಹೇಳುತ್ತೆ. ಇದು ಉತ್ತಮ ಗುಣಮಟ್ಟದ ಹಾಲಿನಲ್ಲಿ ಎಷ್ಟು ಇರಬೇಕಪ್ಪ ಅಂದ್ರೆ, ಜಿಡ್ಡು ಕನಿಷ್ಠ 3.5% ಇರಬೇಕು, ಎಸ್ಎನ್ಎಫ್ 8.5% ಇರಬೇಕು. ಇದು FSSSAI ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತೆ ನಮ್ಮ ಸರ್ಕಾರನು ಕೂಡ ನಿಗದಿ ಮಾಡದಿರುವಂತ ಮಾನದಂಡ. ಹೀಗಿದ್ದಾಗ ಮಾತ್ರ ಹಾಲು ಗುಣಮಟ್ಟದ್ದು ಅಂತ ಅನಿಸ್ಕೊಳ್ಳುತ್ತೆ. ಮತ್ತೆ ಹಾಲಿನಿಂದ ಏನೇ ಉಪ ಪದಾರ್ಥಗಳನ್ನ, ಮೊಸರು ಇರ್ಬೋದು, ಬೆಣ್ಣೆ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಪೌಡರ್ ಇರ್ಬೋದು, ಇನ್ನಿತರ ಏನೇ ನಾವು ಮಾಡಬೇಕು ಅಂದ್ರೆ ಈ ಗುಣಮಟ್ಟ ಕಾಯ್ದುಕೊಳ್ಳೋದು ಅತಿ ಮುಖ್ಯ. ಇದನ್ನ ಕಾಯ್ದುಕೊಳ್ಳಿಕ್ಕೋಸ್ಕರವಾಗಿ ನಮ್ಮ ಹಾಲು ಶೇಖರಣೆ ಸ್ಥಳಗಳಲ್ಲಿ ನಮ್ಮ KMF ಇರ್ಬೋದು, ಇತರ ಯಾವುದೇ ಹಾಲಿನ ಕಂಪನಿ ಇರ್ಬೋದು, ಈ ಮಾನದಂಡನ ಕಾಪಾಡಿಕೊಳ್ಳಿಕ್ಕೆ ಅವರು ಒಂದು ಮಾನದಂಡನ ನಿಗದಿಪಡಿಸಿದ್ದಾರೆ ಮತ್ತೆ ಅಳಿತಾರೆ. ಹೇಗೆ ಅಳಿತಾರೆ ಅಂತಂದ್ರೆ, ಮೊದಲು ಎಸ್ಎನ್ಎಫ್ ನ ಅಳಿಲಿಕ್ಕೆ ಒಂದು ಸಾಧನ ಇದೆ, ಲ್ಯಾಕ್ಟೋಮೀಟರ್ ಅಂತ. ಸೊ ಈ ಲ್ಯಾಕ್ಟೋಮೀಟರ್ ಸಾಧನದಿಂದ ಅಳದಾಗ ಹಾಲಿನ ಡಿಗ್ರಿ 26-32 ಇರುತ್ತೆ. 26 ಕಡಿಮೆ ಇದೆ ಅಂದ್ರೆ ಅದರಲ್ಲಿ ಎಸ್ಎನ್ಎಫ್ ಕಡಿಮೆ ಇದೆ ಅಂತ ಅರ್ಥ. ಸೊ ಸಹಜವಾಗಿ ನಾವೇನು ಯೋಚನೆ ಮಾಡ್ತೀವಿ ಅಂದ್ರೆ, ರೈತರು ಹಾಲಿಗೆ ನೀರ್ ಹಾಕ್ಬಿಟ್ಟಿದೀವಿ ಅಂತ ತಿಳ್ಕೊತೀವಿ. ಅದೇ 32 ಜಾಸ್ತಿ ಇತ್ತು ಅಂದ್ರೆ ಅದು ಎಸ್ಎನ್ಎಫ್ ಜಾಸ್ತಿ ಇದೆ ಅಂತ. ಇದು ನೈಸರ್ಗಿಕವಾಗಿ ಒಪ್ಪತಕ್ಕಂಥದ್ದಲ್ಲ. ಸೊ ಏನಪ್ಪ ಆಗಿರುತ್ತೆ ಅಂತಂದ್ರೆ, ಇದರಲ್ಲಿ ಯೂರಿಯಾ ಅಥವಾ ಹಿಟ್ಟು ಇನ್ನಿತರ ಯಾವ್ದಾದ್ರು ಪದಾರ್ಥನ ಬೆರೆಸಿರ್ಬೋದು ಅನ್ನೋ ಒಂದು ಸಾಧ್ಯತೆ ಇರುತ್ತೆ. ಸೊ ಗುಣಮಟ್ಟದ ಮೇಲೆ ನಮ್ಗೆ ಶಂಕೆ ಇದೆ. ಸೊ ರೈತರು ತೊಂದರೆ ಏನಪ್ಪ ಅಂದ್ರೆ, ಅವರು ನೀರು ಬೆರೆಸಿರಲ್ಲ, ಇತರ ಯಾವುದೇ ಪದಾರ್ಥಗಳನ್ನು ಬೆರೆಸಿರಲ್ಲ, ಆದರೂ ಡಿಗ್ರಿ ಬರಲ್ಲ. ಇಂಥ ರೈತರಿಗೆ ನಾವು ಸೊಲ್ಯೂಷನ್ ಅಥವಾ ಪರಿಹಾರನ ಕೊಡಬಹುದು. ಯಾಕೆ ಈ ರೀತಿ ಎಸ್ಎನ್ಎಫ್ ಮತ್ತೆ ಜಿಡ್ಡು ಕಡಿಮೆ ಆಗುತ್ತೆ ಅಂದ್ರೆ, ಅತಿ ಮುಖ್ಯವಾಗಿ ಸುಮಾರು 7 ಕಾರಣಗಳಿದಾವೆ. ಇದು ನೈಸರ್ಗಿಕವಾಗಿ ರೈತರು ಏನು ಕಲಬೆರಕೆ ಮಾಡದೇ ಇದ್ರು ಸಹ ಈ ಎಸ್ಎನ್ಎಫ್ ಮತ್ತೆ ಜಿಡ್ಡು ಕಡಿಮೆ ಆಗ್ಲಿಕ್ಕೆ ಕಾರಣಗಳು.

ಆರ್ಎನ್ ಜಿಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಹಾಸನ ಆಕಾಶವಾಣಿ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿರುವ ಸೀತಾರಾಮು ಚಿತ್ರದ ಗೀತೆಯನ್ನ ಸಾಹಿತ್ಯ ಟಿ ಉದಯಶಂಕರ್ ಸಂಗೀತ ನೀಡಿದ್ದಾರೆ. ಸತ್ಯಂ ಒಂದು ಬಯಕೆಯು ನಿನ್ನ ಮುತ್ತಾಡಲು ಆಸೆಯು ತೋಳಲಿ ಬಳಸಲು